ತೋಟ ಮಾಡಿದೀರ? ಇಲ್ರಿ, ಮಳೆ ಬಂದ್ರೆ ಬಿತ್ತದಾದ ಕಾಲುವೆ. ಈಗ ನೀವು ನಿಮ್ಮ 6 ಎಕರೆ ಭೂಮಿಯೊಳಗ ನೀವೇನಾದ್ರೂ ಬಿತ್ತಿರ್ತೀರಾ, ಬೆಳಿತೀರಾ? ಈಗಂತೂ ಬೇಸಿಗೆ ಅದ, ಅದನ್ನೆಲ್ಲ ಸ್ವಚ್ಛ ಮಾಡ್ತಿರ್ತೀರಿ. ಹೌದಲ್ಲ, ನಿಮ್ಮ ಮನೆಯವ್ರ ಜೊತೆಗೆ ನೀವು ಹೆಂಗೆ ಸಹಾಯ ಮಾಡ್ತೀರಿ? ಇಬ್ರು ಓದ್ತೀವಿ, ಇಬ್ರು ಮಾಡ್ತೀವಿ ಕೆಲಸ ಮಾತ್ರ. ಕೂಲವ್ರ ನಡ್ಕಲ್ಲ, ಇಬ್ಬರೇ ಹೋಗಿ ಕೂಲಿಯವ್ರನ್ನ ಕೆಲಸದಕ್ಕೆ ತಗೊಳ್ಳಲ್ಲ. ಇಲ್ಲ, ತಗೊಳ್ಳಲ್ಲ. ನೀವೇ ಎಲ್ಲ ಮಾಡ್ತೀವಿ, ನಾವಿಬ್ಬರೇ ಮಾಡ್ತೀವಿ. ಈಗ ಒಂದು ಭೂಮಿ ಬಿತ್ತುವಾಗ ಶುರು ಆಯ್ತು ಅಂತ, ಈಗ ನಾಳೆ ಮಳೆ ಆಯ್ತು, ಮುಂಗಾರು ಶುರು ಆಗ್ತದೆ. ಹೌದ್ರಿ. ಅವಾಗ ಅದಕ್ಕಿಂತ ಮುಂಚಿತವಾಗಿ ನೀವು ಬೀಜಗಳನ್ನ ಹೊಂದಾಣಿಕೆ ಮಾಡ್ಕೊಂಡು ಇಟ್ಕೊಂಬಂತದಿರ್ಬಹುದು, ಅಥವಾ ಇಂಥ ಬೀಜವನ್ನೇ ಬಿತ್ತನೆ ಮಾಡಬೇಕು ನಾವು ಅಂತದಿರ್ಬಹುದು, ಇಬ್ಬರೇ ಡಿಸೈಡ್ ಮಾಡ್ಕೊಳ್ತೀರಾ ಅಥವಾ ಯಾರನ್ನಾರು ಕೇಳ್ತೀರಾ? ನಿಮಗೆ ಭೂಮಿದು ಬಹಳ ಎಕ್ಸ್ಪೀರಿಯನ್ಸ್, ನಿಮ್ಗೆ ಅನುಭವ, ಅದನ್ನ ಹೆಂಗೆ ಅದು ಅಂದ್ರೆ ಕೇಳ್ತೀವ್ರಿ, ಒಂದು ಇಬ್ಬರು ಮೂವರನ್ನ ಕೇಳ್ಬೋದ, ಕೇಳಿ ನಾವೊಂದೇ ಡಿಸೈಡ್ ಇಬ್ಬರದು. ನೀವು ನೀವಿಬ್ಬರೇ ಡಿಸೈಡ್ ಮಾಡ್ತೀರಿ? ನಿಮ್ಮ ಮನೆಯೊಳಗೆ ಹಿರಿಯರು ಇದಾರೆ? ಯಾರಿಲ್ರಿ. ಇಲ್ಲ, ಅತ್ತೆ ಮಾಮ ಇಲ್ಲ. ಇಲ್ಲ, ನಮ್ಮ ಮೂವರೇ ಹೆಣ್ಮಕ್ಳು, ಇವರು ಅಣ್ಣ ತಮ್ಮರು, ಮೂವರ ಅಣ್ಣ ತಮ್ಮರು, ನಾವು ಮೂವರನೇ ಎಣ್ಣೆವ್ರು ಇವಿ, ಅತ್ತೆ ಮಾಮ ಇಲ್ಲ. ನೀವೆಲ್ಲ ಒಟ್ಟಿಗೆ ಇರ್ತೀರಾ? ಇಲ್ರಿ, ಬೇರೆ ಆಗಿ ಬೇರೆ ಬೇರೆ ಇರ್ತೀವಿ. ನಿಮ್ಮ ಸ್ವಂತ ಮನೆ ಇದೆ? ಹೌದ್ರಿ. ಐತೆ. ಭೂಮಿಗೆ ಇಂಥದ್ ಹಾಕ್ಬೇಕು ಅಂತ ಡಿಸೈಡ್ ಆದ್ಮೇಲೆ ಮಳೆ, ಒಂದು ಮಳೆ ಆದ ತಕ್ಷಣ ಆಯ್ತು, ಒಳ್ಳೆ ಹಸಿ ಆಗ್ಯದ, ಇಬ್ರು ಸೇರಿ ಹೋಗ್ತೀರಾ, ಇಬ್ರು ಸೇರಿ ಬಿತ್ತತೀರಾ, ಇಬ್ರು ಸೇರಿ ಕುಂಟಿ ಹೊಡೆಯೋದು ಹೇಳ್ತೀವಿ, ಸ್ವಚ್ಛತೆ ಮಾಡೋದು. ಏನೇನ್ ಮಾಡ್ತೀರಿ ಹೊಲದೊಳಗ್ ನಿಮ್ ಮನೆಯವ್ರ ಜೊತೆ ಏನೇನ್ ಕೆಲಸ ಮಾಡ್ತೀರಿ? ನಾವ್ರಿ ಆತನ ಟ್ರಾಕ್ಟರ್ ಹೊಡೆದ್ರೆ ನಾವು ಪುಲ್ಯ ಆರ್ಸೋರಿ. ಇವಾಗ ಬಿಸಿಲು ಕಾಲ, ಪುಲ್ಯ ಆರ್ಸೋದು ಅಂದ್ರೆ ಟ್ರಾಕ್ಟರ್ ಕುಂಟೆ ಹರಿತಾನ, ನಾವು ಹೊಲ ಪಸಂದ್ ಮಾಡಿಕೆ ಬೋಕಳ ಅದ ಮಾಡ್ತೀವಿ. ನಾಳೆ ಮಳೆಗಾಲ ಬಂದ್ರೆ ಸಾಲ್ ಬಿಡ್ತಾನ, ಅದನ್ನ ಸಾಲ್ ಬಿಟ್ರೆ ನಾವು ಕೂಲಿಯವ್ರನ್ನ ಹಿಡ್ಕೊಂಡು ಬೀಜ ಹಿಡ್ಕೋಬಹುದು, ಇಲ್ಲಾಂದ್ರೆ ನಾನು ಒಬ್ಬತ್ತೇ ಹಿಡ್ಕೋಬಹುದು, ಬೀಜ ಇಡ್ತೀವಿ. ಇನ್ನ ಆಮೇಲೆ ಹಂಗೆ ಒಂದ್ ವಾರ ಆದ್ಮೇಲೆ ಕಳೆ ಬಗ್ಬೇಕಾತ್ರಿ. ಒಂದ್ ವಾರಕ್ಕೆ ಮೊಳಕೆ ಬಂದ್ಬಿಡ್ತದದು? ಹ್ಮ್, ಬರ್ತದ್ರಿ. ಒಂದ್ ವಾರಕ್ಕೆ ಏನ್ ಬಿತ್ತಿದ್ರೆ ಮೊಳಕೆ ಬರ್ತದ? ಒಂದ್ ವಾರಕ್ಕೆ 10 ಬೀಜ ರೀ. 10 ಬೀಜ? ಅದು ಗ್ಯಾಪ್ ಅನ್ನ ಹಾಕ್ಬೋದು, ಕಳೆವನ್ನ ತೆಕ್ಕಬಹುದು. ಕಳೆ ಜಲ್ದಿ ಬಂದ್ರೆ ಕಳೆ ತೆಕ್ಕಂತೀವ್ರಿ, ಇಲ್ಲಾಂದ್ರೆ ಗ್ಯಾಪ್ ಬೀಜ ಅಂತ ಹೇಳಿದ್ರಿ. 10 ಬೀಜ ನಿಮ್ಮ ಹೊಲದಲ್ಲೇ ಬಂದ ಬೀಜಗಳನ್ನ ಶೇಖರಣೆ ಮಾಡಿಟ್ಕೊಂಡು ಬಿತ್ತಿರೋ, ಅಥವಾ ಅದ 10 ಬೀಜ ತಗೊಂಡ್ಬರ್ತಿರೋ ಅಂಗಡಿ? ಬೀಜ ತರ್ತೀವ್ರಿ. ಬೀಜ ತರ್ತೀವಿ. ನಿಮ್ಮ 10 ಬಿತ್ತಿರ್ತಿಲ್ಲ, ಅದು ಬೀಜ ಬರಲ್ಲ? ಬರಲ್ರಿ. ಅದು 10 ಹಾಕ್ಲಿಕ್ಕೆ ಬರಲ್ಲ ಮುಂದಿನ ಸಲ? ಇಲ್ರಿ, ಬರಲ್ಲ. 10 ಬೀಜನೇ ತಂದು ಹಾಕ್ಬೇಕು? ಹೌದು. ಎಷ್ಟು ಎಕರೆ ಹಾಕ್ತೀರಿ ಹತ್ತಿನ? 6 ಎಕರೆ ಅಂದ್ರೆ 2 ಎಕರೆ ಮೆಣಸಿನ ತೋಟ್ರಿ. ಮೆಣಸಿನ್ಕಾಯಿ ಹಾಕ್ತೀವಿ. ಮೆಣಸಿನ್ಕಾಯಿ ಯಾವ್ದೇ ಮೆಣಸಿನ್ಕಾಯಿ ಹಾಕ್ತೀರಿ? ಗುಂಟೂರು ಹಾಕ್ತಿವ್ರಿ. ಗುಂಟೂರು ಬೇಡಿಗೆ 2 ಹಾಕ್ತಿವ್ರಿ. ಬೇಡಿಗೆನೂ ಹಾಕ್ತೀರಾ? ಹಾಕ್ತಿವಿ. ಹತ್ತಿ ಇಡ್ತೀವ್ರಿ. 4 ಎಕರೆ ಇಡ್ತೀವಿ. 4 ಎಕರೆ ಹಾಕ್ತೀವಿ. 4 ಎಕರೆ ಹಾಕಿದ್ರೆ ಇನ್ನ ಅದೇ ಹೊಲದಾಗ ಕೆಲಸ ಇರ್ತದ್ರಿ. ಕಳೆ ತೆಗೆದ ಅಂತ ಹೇಳಿದ್ರಿ, ಒಂದ್ ವಾರ ಅಷ್ಟೊತ್ತಿಗೆ ಕಳೆ ಬರ್ತದ, ಕಳೆ ತೆಗಿಬೇಕಂತ? ಕಳೆ ತೆಗೆದ್ರಿ. ಕಳೆ ಇಬ್ರು ಸೇರಿ ತೆಗಿತೀರಿ? ಹಂಗ ನಾವಿಬ್ರು ತೆಗಿತೀವ್ರಿ. ಈಗ ಒಂದ್ 4 ಎಕರೆ ಹಾಕಿರ್ತೀರಿ ನೀವು ಹತ್ತಿ? 4 ಎಕರೆ ಹಾಕಿದ್ರೆ ಎಷ್ಟು ದಿನ ಬೇಕು ಕಳೆ ತೆಗಿಲಿಕ್ಕೆ? ಸ್ವಲ್ಪ ಮಾಮೂಲು ಬಿದ್ದಿದ್ರೆ ವಾರ ಆತದ ಸಟ್ಟ ಬಿಟ್ಟು. ಒಂದ್ ವಾರ ಅನಕ? ಒಂದ್ ವಾರ ಕಳೆ ತೆಗಿಬೇಕು. ಈಗ ಯಾಕಂತ ಕೇಳ್ರಿ, ನೀವು ಬಿತ್ತಿದಾಗಿಂದ ಹಿಡಿದು ಅದು ಬೆಳೆ ತೆಗಿವರೆಗೂ ನಿಮ್ಗೆ ಏನಾದ್ರು ಒಂದು ಕೆಲಸ ಅಂತೂ ಇದ್ದೇ ಇರ್ತದಲ್ಲ? ಅದ್ರಾಗಿರ್ತದ್ರಿ. ಹೌದಿಲ್ಲ, ಅಲ್ಲಿಂದ ನಾವು ಓಡಾಡ್ತಿರ್ತೀವಿ ನೋಡ್ರಿ. ಹೌದೌದ್ರಿ. ಅವಾಗ ಹತ್ತಿ ಹೂವಾಗಿ ಹತ್ತಿ ಕಾಣಿಸ್ತಾ ಇದ್ರೆ ಅಷ್ಟೇ, ಇಲ್ಲಿ ಹತ್ತಿ ಬೆಳೆದಾರ ಅಂತ ಅಷ್ಟೇ ಗೊತ್ತಾಗ್ತದೆ ನಮಗೆ. ಅದ್ ಕೆಲಸ ಏನೇನ್ ಇರ್ತಾವ ಅಂತ ನಮಗ್ ಗೊತ್ತೇ ಇರಂಗಿ. ಹೌದ್ರಿ. ಅದ್ ಎಷ್ಟು ದಿವಸದಲ್ಲಿ ಬರ್ತದ ಬೆಳಿ? 4 ತಿಂಗಳು ಬೇಕ್ರಿ. 4 ತಿಂಗಳು? 4 ತಿಂಗಳು. ಈಗ ಒಂದ್ ವಾರ ಆದ್ಮೇಲೆ ಕಳೆ ಬಂತು, ಕಳೆ ತೆಗೆದ್ರಿ, ಅದಾದ್ಮೇಲೆ ಏನ್ ಕೆಲಸ ಇರ್ತದೆ? ಹೆಂಗೆ ರೀ, ಒಂದ್ ವಾರ ಆದ್ಮೇಲೆ ಕಳೆ ಮುಯ್ತದಲ್ಲ, ಇದು ಮುಗಿಯೋಷ್ಟಿಗೆ ಇನ್ನೊಂದ್ ವಲ, ಇನ್ನೊಂದ್ ವಲ ಆದಷ್ಟು ಇನ್ನೊಂದ್ ವಲ. ಹೆಂಗೆ ಅದು ವಾರ ಆದ್ಮೇಲೆ 15 ದಿನಕ್ಕೆ ಮತ್ತೆ ಬರ್ತದ್ರಿ? ಮತ್ತೆ ತೆಗಿಬೇಕು. ತೆಗಿಬೇಕು. ಅದ್ ಹತ್ತಿ ಕಾಯಿ ಹಿಡ್ಕೊಂಬತ್ತಾನ ತೆಗೆದೇ ತೆಗಿತಾನೆ ಇರ್ಬೇಕು. ಅದಕ್ಕೆ ಮತ್ತೆ ಏನಾದ್ರು ಗೊಬ್ಬರ ಗೊಬ್ಬರ ಹಾಕ್ಬೇಕು, ಎಣ್ಣೆನೆ ಹೊಡಬೇಕು. ಎಷ್ಟು ದಿವಸದಿಂದ ಗೊಬ್ಬರ ಹಾಕ್ಬೇಕು ನೀವು? ಬೇಸು ಹೂವ ಮಗ್ಗಿ ಬರ್ತದ್ರಿ. ಎಷ್ಟು ದಿವ್ಸಕ್ಕೆ ಬರ್ತದೆ ಹೂವ ಮಗ್ಗಿ? ತಿಂಗಳಾಗ್ಬೇಕ್ರಿ. 1 ತಿಂಗಳಾದ್ಮೇಲೆ ಬರ್ತದೆ? 1 ತಿಂಗಳಾಗ್ಬೇಕು. ತಿಂಗಳಾದ್ಮೇಲೆ ಹೂವ ಚಾಲತ್ತ ಹೂವ ಮಗ್ಗೆ ಚಾಲ ಹೂವ ಬರ್ತದ? ಅದು ಕೆಳಗ್ ಬಿಡ್ತದ್ರಿ. ಫಸ್ಟ್ ಕೆಳಗ್ ಬಿಡ್ತದ, ಮುಟ್ಟ ಮೇಲೆ ಇನ್ನ ಅದಕ್ಕೆ ಮಸಾಲ ಚೆಲ್ಲಬೇಕು. ಗೊಬ್ಬರ ಚೆಲ್ಲಿ ಎಣ್ಣೆ ಹೊಡಿಬೇಕು. ಅವಾಗ್ಲೇ ಚಾಲೆ ಎಣ್ಣೆ ಹೊಡೆಯೋದು. ಎಣ್ಣೆ ಹೊಡಿಬೇಕಾದ್ರೆ ನೀವೇ, ನಿಮ್ಗೆ ಏನ್ ತಿಳಿತದ ಹೋದ ವರ್ಷ ಏನ್ ಹಾಕಿದ್ದೆ ಅದನ್ನೆಲ್ಲ ನೋಡ್ಕೊಂಡು ನೀವೇ ತಂದ್ಬಿಡ್ತಿರೋ, ಅಥವಾ ನೀವು ಬೀಜ ಕೊಟ್ಟವ್ರು ಏನಾದ್ರು ಹೇಳಿರ್ತಾರ ಇದಕ್ಕೆ ಇದನ್ನ ಹೊಡಿಬೇಕಮ್ಮ ಹಿಂಗದು ಅಂತ ನಿಮ್ ಮನೆಯವ್ರಿಗೆ ಹೇಳಿರ್ತಾರ? ಹೆಂಗದ ಎಣ್ಣೆ ಹೊಡಿದೆ? ನಾವು ಹೊಲ್ದಾಗ ನೋಡ್ಕೋಬೇಕ್ರಿ, ಹುಳ ಬಿದ್ದದ ಅದ್ರಾಗ ಏನಾಗ್ಯದ ಅದು ಅಂತ ನೋಡ್ಕೋಬೇಕು. ನೋಡ್ಕೊಂಡ ಮೇಲೆ ಹುಳ ಬಿದ್ರೆ ಹುಳದ್ ಕೂಡ ಅನ್ಬೇಕು ಅವ್ರನ್ನ. ಅದು ಏನನ್ನ ಸ್ವಲ್ಪ ಬೇಸು ಬೆಳಿಲ್ಲಪ್ಪ ಅಂದ್ರೆ ಬೆಳೆದ್ ಬೇಕು ಅಂತದ್ ಬೇಕ್ರಿ ಎಣ್ಣೆ ಅಂತ ತರ್ಬೇಕು. ಇಲ್ಲಪ್ಪ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಬೀಜ ಕೊಟ್ಟಿರ್ತಾರಲ್ಲ ಅವ್ರ ಹತ್ರ ಕೇಳ್ಬೇಕು. ಹಿಂಗಾಗ್ಯದ ಅಲ್ಲಿ ತರ್ತಿವಲ್ಲ ನಾವು, ಅಲ್ಲಿ ಬೇಸಾಗ್ಯದಪ್ಪ ಅಂದ್ರೆ ಅಲ್ಲೇ ತಂದು ಬಿಡ್ತೀವ್ರಿ ಎಣ್ಣೆ. ಇಲ್ಲಪ್ಪ ಇಲ್ಲಿ ಬೇಸಾಗ್ಲಿಲ್ಲ ಅಂದ್ರೆ ಬೀಜ ಕೊಟ್ಟೆಲ್ಲಿ ಹೋಗಿ ಕೇಳ್ತೀವಿ. ಅಲ್ಲಿ ಹೇಳ್ತಾರೆ. ಈಗ ಮಳಿ ಎಷ್ಟು ಮಳಿ ಬೇಕಾಗ್ತದೆ ನಿಮ್ಮ ಹತ್ತಿಗೆ? ಮತ್ತೆ ಒಂದೊಂದ್ ಸರಿಯಾಗಿ ಇಷ್ಟು ಮಳೆ ಬಿದ್ರೆ ಚಲೋ ಹತ್ತಿ ಬರ್ತದ ಪೀಕು ಅಂತಂದ್ರೆ ಎಷ್ಟು ಮಳಿ ಬೇಕಾಗ್ತಾವ ನಿಮಗೆ? ನಮಗ್ ಜಗ್ಗಿ ಬೇಕ್ರಿ ಮಳೆ. ಯಾವಾಗ ಬೀಜ ಇಟ್ಟ ಮೇಲೆ ಹಂಗೆ ಒಂದ್ ತಿಂಗಳ ಬೇಕ್ರಿ ಮಳೆ. ಹೆಂಗ್ ತಿಂಗಳಾದ್ಮೇಲೆ ಒಂದು 15 ದಿನ ಗ್ಯಾಪ್ ಕೊಡ್ಬೇಕಂತ. ಗ್ಯಾಪ್ ಕೊಟ್ಟ ಮೇಲೆ ಮತ್ತೊಂದ್ ಮಳೆ ಬೇಕು ಅಂದ್ರೆ ಮಳೆ ಜಾಸ್ತಿ ಬೇಕತ್ತ. ಅಷ್ಟು ಮಳೆ ಆಗ್ತದ ನಮ್ಮ ರಾಯಚೂರ್ನಾಗ? ಆತದ್ರಿ ಅಂದ್ರೆ ಒಂದ್ ವರ್ಷ ಆತ, ಒಂದ್ ವರ್ಷ ಆಗಲ್ಲ. ಮತ್ತೆ ಆಗದೆ ಇದ್ದಾಗ ಏನ್ ಮಾಡ್ತೀರ? ಒಂದ್ ವರ್ಷ ಏನ್ ಮಾಡಿದ್ರಿ, ಬೀಜ ಇಟ್ಟಿವಿ. ಬೀಜ ಇಟ್ಟ ಮೇಲೆ ಬೇಸ್ ಗಿಡಗಳು ಬೇಸ್ ಜೋಪಾನ ಮೇಲೆ ಬೇಸ್ ಬಂದಿದ್ದು, ಮಳೆ ಹೋಯ್ತ್ರಿ ಎಲ್ಲ ಇದಾದು. ಇನ್ನ ಕುಂಟೆ ಅರ್ದ್ ಬಿಟ್ಟಿ ಮತ್ತೆ ಅದನ್ನ ಎಲ್ಲ ತೆಗೆದು ಬಿಟ್ರಿ, ಕೆಡಿಸಿಬಿಟ್ಟಿವಿ. ಏನೋ ಆಗ್ಯದ ಬೆಳಿ ಇದಕ್ಕೊಂದು, ಅಥವಾ ಸರಿಯಾಗಿ ಬೆಳವಣಿಗೆ ಆಗಿಲ್ಲ, ಅಥವಾ ಏನೋ ಹುಳ ಆಗ್ಯದ, ಆಮೇಲೆ ಮಳಿ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ಬೆಳೆಗಳೇ ಹೋಗ್ಬಿಡ್ತಾವ ಅಂತ ಹೇಳ್ತಿರ್ತಾರೆ ರೈತರು ಇಲ್ಲಿ ಬಂದಾಗ. ಹೌದ್ರಿ, ಅಂತ ಸಂದರ್ಭ ಇರ್ತದ ಮಳಿ ಹೋಗ್ಬಿಟ್ರೆ? ಮಳೆ ಹೋಗ್ಬಿಟ್ರೆ ಇನ್ನ ಬದುಕದಾಗಲ್ರಿ, ಬದುಕಲ್ಲದು. ಹತ್ತಿ ಬೆಳಿ ಬದುಕಲ್ಲ ಇಲ್ಲ ಬಳ. ಏನ್ ಮಾಡ್ತೀರಿ ಮತ್ತೆ? ಕೆಡಿಸಿ ಮತ್ತೆ ಕೊಬಳೆ ಜೋಳ ಒಣಕಡ್ಲೆ ಅಂತಾವ ಹಾಕ್ಯಂತಾರ್ರಿ. ಅಂದ್ರೆ ನಿಮ್ಗೆ ಹತ್ತಿ ಬೆಳೆ ಬಂದ್ರೆ ಒಳ್ಳೆ ನಿಮ್ಗೆ ಆದಾಯ ಜಾಸ್ತಿ ಇರ್ತದೆ ಅಂತ ಹತ್ತಿ ಬೆಳಿತೀರ? ಜಾಸ್ತಿ ಅನ್ನೋದೇನಿಲ್ರಿ, ಮಾಮೂಲಿ ಅದು ನಾವು ಎಷ್ಟು ಖರ್ಚು ಮಾಡ್ತೇವೆ ಅಂದ್ರೆ ಅಷ್ಟು ಬರ್ತ. ಈಗ ಅದ್ರ ಮೇಲೆ ನಿಮ್ಮ ಪೂರ್ತಿ ಜೀವನ ನಡೀತದ? ನಡಲ್ರಿ, ಏನಂದ್ರೆ ಹಿಂಗೆ ಸಾಧಿಸ್ಬೇಕಲ್ಲ, ಹಿಂಗೆ ಅದಿಲ್ಲ ಅಂದ್ರೆ ಬದುಕದಾಗಲ್ಲ. ಮತ್ತೇನಾದ್ರೂ ಕೂಲಿಗಿಲಿ ಹೋಗ್ತೀರಾ? ಹೆಂಗ ಅದು ಬಿಟ್ರೆ ಹೋತೀವ್ರಿ ಅಂದ್ರೆ ಎಲ್ಲರೂ ಇದ್ರೇನೆ ಇರ್ತದ್ರಿ ಕೂಲಿ. ಮಳೆನೇ ಇಲ್ಲಂದ್ರೆ ಯಾರು ಇರಲ್ಲ. ಅವ್ರಿಗೂ ಕೂಲಿ ಕೆಲ್ಸಕ್ಕೆ ಕರಿಬೇಕಾದ್ರೆ ಮಳೆ ಆಗಿ ಬೆಳೆದ್ರೇನೆ. ಏನಾದ್ರು ಕಸ ಬಿದ್ದಿತ್ತು, ಎಣ್ಣೆ ಹೊಡಿಯೋದಿತ್ತು ಅಂದ್ರೆ ಅವ್ರು ಕರೀತಾರೆ. ಮತ್ತೆ ಅಂತ ಟೈಮ್ನಾಗೆಲ್ಲ ಊರ್ ಬಿಟ್ಟು ಬೇರೆ ಕಡೆ ಹೋಗ್ತೀರಿ? ಹೋತಾರ್ರಿ. ನೀವು ಹೋಗ್ತೀರಾ? ನಾವು ಮತ್ತೆ ಹೋತೀವ್ರಿ. ಮತ್ತೆ ಮನೆಗಿಂದು ಹೆಂಗ ಪರಿಸ್ಥಿತಿ? ಹೆಂಗ ಅನ್ನೋದೇನ್ರಿ, ಎಲ್ಲಾರು ಹೋಗ್ಬೇಕಾತ್ರಿ, ಅಲ್ಲಿ ಇದ್ದು ದುಡ್ಕೊಂಡು ತಿಂದು. ಎಲ್ಲಿಗೆ ಹೋಗ್ಬೇಕು? ಆ ಕಡೆ ಬೆಂಗಳೂರು ಆ ಕಡೆ ಹೋತೀವ್ರಿ. ಏನ್ ಮಾಡ್ತೀರಿ? ಹೈದ್ರಾಬಾದ್ ಅಲ್ಲಿ ಇದೆ ಸಿಮೆಂಟ್ ಕೆಲ್ಸ, ಮನೆ ಕಟ್ಟೋದು. ಮನೆ ಕಟ್ಟೋದಾಗ್ಲಿ ರೋಡ್ ಹಾಕೋದಾಗ್ಲಿ ಅಂತ ಕೆಲ್ಸ ಇರ್ತಾವ್ರಿ ಅಲ್ಲಿ. ನಿಮ್ಗೆ ಅದು ಹೋದಾಗ ಬೇಜಾರು ಅನ್ಸಂಗಿಲ್ಲ, ನಮ್ಮ ಊರ್ ಬಿಟ್ಟು ಬಂದೆ ಇಲ್ಲಿ ಹಿಂಗ್ ದುಡ್ಕೊಂಡು ತಿನ್ಬೇಕಪ್ಪ ಅಂತ ಅನಿಸ್ತದೆ? ಅಂದ್ರೆ ನೀರ್ವಿಲ್ರಿ, ಹಂಗ ಬದುಕಲಿಲ್ಲ ಅಂದ್ರೆ ಬದುಕೋದಾಗಲ್ಲ. ಆಗಲ್ಲ ಅಂತೀರಾ? ಈಗ ಮಕ್ಳು, ಮೂರ್ ಮಕ್ಳು ಇದಾವ ಅಂತ ಹೇಳಿದ್ರಲ್ಲ, ಮತ್ತೆ ಬಿಟ್ಟು ಹಿಂಗೆಲ್ಲ ದುಡಿಲಿಕ್ಕೆ ಹೋದ್ರೆ ಅವ್ ಸಾಲಿ? ಅವ್ರ ಸಾಲಿ ಮತ್ತೆ ಯಾರನ್ನೊಬ್ರು ಅಮ್ಮನ ಕಡೆ ಆಗ್ಲಿ ಇರ್ತಾರಲ್ಲ ಮನೆ ಹತ್ರ, ಅವ್ರ ಹತ್ರ ಬಿಟ್ಟು ಹೋದ್ರೆ ಅವ್ರೇ ಓದಿಸ್ತಾರ್ರಿ. ನೀರ್ವಿಲ್ಲ, ಸಾಲ ಮಾಡ್ಕೊಂಡಿರ್ತೀವ. ಆ ಸಾಲಗೋಸ್ಕರ ಆಗ್ಲಿ ಇವಾಗ ನಾವು ಸುಮ್ನೆ ಇರ್ತೀವಿ, ಹೆಂಗ್ ಯಾವ್ದೋ ಒಂದ್ ತಿಂದು ಇರ್ಬೋದು ಮನೆ ಹತ್ರ. ಸಾಲ ಕೊಟ್ಟರು ಸುಮ್ನೆ ಇರಲ್ಲ? ಸುಮ್ನೆ ಇರಲ್ಲ. ಮನೆಗೆ ಒಂದ್ ಕೊಡ್ತಾರೆ, ಅವ್ರಿಗೋಸ್ಕರ ಆಗ್ಲಿ ಹೋಗ್ಬೇಕಲ್ಲ. ಹಂಗ ಹೋಗ್ಬೇಕ. ಸಾಲ ಮಾಡ್ಕೋತೀರ ಹಿಂಗೆ ಮನೆ ಆಗ್ಲಿ? ಎದಕ್ಕೆ ಬಳೆ ಬರ್ಲಿಲ್ಲ ಅಂದ್ರೇನೆ, ಎದಕ್ಕನ್ನೋ ಒಂದ್ ಸಮಸ್ಯೆ ಇರ್ತಲ್ಲ ರೀ. ಹೌದಲ್ಲ. ಈಗ ನೀನು ಒಂದ್ 2 ಎಕರೆ ಮೆಣಸಿನ್ಕಾಯಿ ಹಾಕ್ತೀನಿ ಅಂತ ಹೇಳಿ. ಹೌದ್ರಿ. ಬಿತ್ತೋ ಸಮಯ ಯಾವಾಗ ಇರ್ತದ? ಅದ್ರದ್ದು ಹತ್ತಿ ಬಿತ್ತೋ ಸಮಯ ಯಾವಾಗ ಇರ್ತದ? ಹತ್ತಿ ನೋಡ್ರಿ 6ನೇ ತಿಂಗಳದಾಗ ಇಡ್ತೀವ್ರಿ ಬೀಜನ. ಅದು ಒಂದ್ 15 ದಿನ ಮಳೆ ಬೇಸ್ ಬಂದ್ರೆ 15 ದಿನ ರೀ, ಇಲ್ಲಾಂದ್ರೆ ಒಂದ್ ತಿಂಗಳ 7ನೇ ತಿಂಗಳದಾಗ ಬಿತ್ತು ಬಿಡ್ತದೆ. ಇದು ಏನು ಮೆಣಸಿನ್ಕಾಯಿ? ಮೆಣಸಿನ್ಕಾಯಿ. ಅದಕ್ಕೆ ಮತ್ತೆ ಇದನ್ ಮಾಡ್ಕೋಬೇಕಲ್ಲ, ನಾವು ಪಾತಿ ಮಾಡ್ಕೊಂಡು ಅವೆಲ್ಲ ಅಗಿ ಮಾಡ್ಕೋಬೇಕು, ಅಗಿ ಹಾಕೋಬೇಕು, ಅವೆಲ್ಲ ಮಾಡ್ತೀವಿ. ಹೆಂಗ್ ಮಾಡ್ತೀರಾ? ಮಾಡ್ಬೇಕ್ರಿ ಈ ಟೈಮ್ನಾಗ ಮಾಡ್ಕೊಳ್ತೀರಾ? ಅದಕ್ಕೆ ಮತ್ತೆ ನೀರ್ ಬೇಕಲ್ಲ, ನೀರ್ ಇರಂಗಿಲ್ಲ, ಮಳೆ ಸರಿಯಾಗಿ ಇರಂಗಿಲ್ಲ, ಮತ್ತೆ ಎಲ್ಲಿ ತಗೊಳ್ತೀರಾ ಅದನ್ನ? ಮಳೆ ಇವಾಗ ಮಾಮೂಲು ಬೇಸ್ ಆಯ್ತಂದ್ರೆ ನಡೀತದ್ರಿ. ನಿಮ್ಮ ಹೊಲದಲ್ಲೇ ಮಾಡ್ಕೋತೀರಾ? ಹೆಂಗ ಅದು? ನಮ್ಮ ಹೊಲದಲ್ಲಿ ಮಾಡ್ಕೊಂತೀವಿ. ಅಗಿ ಮಾಡ್ಕೆತೀರ? ಮಾಡ್ಕೊಂತೀವಿ. ಆಗ್ತಾವ ಮಳೆ ಸರಿ? ಮಳೆ ಬೇಸ್ ಆದ್ರೆ ಆತಾವ್ರಿ. ಈ ವರ್ಷ ಬೇಸ್ ಆಯ್ತ ಮಳೆ ಅಂದ್ರೆ ರೇಟ್ ಇಲ್ರಿ. ರೇಟ್ ಇಲ್ಲ? ಏನು ಮೆಣಸಿನ್ಕಾಯಿ? ಮೆಣಸಿನ್ಕಾಯಿಗೆ ಹೋದ ವರ್ಷ 2 ವರ್ಷಕ್ಕೊಳಗ 10,000 ಹಂಗ ಓತಿದ್ವು. ಈ ವರ್ಷ ಏನದ 12,000, 7,000, 8,000 ಆತಾವ್ರಿ. ನಿಮ್ಗೆ ಬಹಳ ಲಾಸ್ ಆಯ್ತಲ್ಲ? ಲಾಸ್ ಆಯ್ತ್ರಿ. ಬಹಳ ಖರ್ಚು ಮಾಡಿರ್ತೀರಿ, ಅದೆಲ್ಲ ಮೈಮೇಲೆ ಬರ್ತ? ಮೈಮೇಲೆ ಬರ್ತಾರಿ. ಅಂತ ಸಮಯದೊಳಗೆ ನಿಮ್ಗೆ ಏನಪ್ಪ ಇದು ಕೃಷಿ ಅಂತ ಅನಿಸ್ತದೆ? ಹೆಂಗ ಇಲ್ರಿ, ಒಂದ್ ವರ್ಷಲಿ ಒಂದ್ ವರ್ಷಗೆ ಆಶೆ ಪಟ್ಟು ಮಾಡಿರ್ತೀವಿ. ಏನಂದ್ರೆ ಅದ್ರಾಗೆ ಅಲ್ಲಿ ಏನ್ ತೆಗೆದ್ರೆ ನಾವು ಇನ್ನ ಎಲ್ಲಿಗೆ ಹೋಗೋದಿಲ್ಲ, ಹೊಲ್ದಾಗೆಲ್ಲ ಮಾಡೋದು ತೆಗೆದು ಅನ್ನೋದು ಒಂದು ಖುಷಿ ಮೇಲೆ ಮಾಡ್ತೀವ. ಅವಾಗ ಭೂತಾಯಿಗೆ ಯಾವತ್ತು ನಂಬುತ್ತೀರಿ? ಭೂತಾಯಿ ನಂಬ್ತೀವಿ, ಖುಷಿ ಮೇಲೆ ಮಾಡ್ತೀವಿ. ಕಳೆವಾಗ್ಲಿ ಏನನ್ನಾಗ್ಲಿ ಮಸಾಲೆ ಚೆಲ್ಲೋದು, ಎಣ್ಣೆ ಹೊಡೆಯೋದು ಬರ್ತದಲ್ಲ ಮುಂದಕ್ಕೆ ನಮ್ಗ, ಅಂತ ಖುಷಿ ಮೇಲೆ ಮಾಡ್ತೀವಿ. ಯಾವಾಗ ರೇಟ್ ಇಲ್ಲ ಡೋನ್ ಆಯ್ತಂದಾಗ ನಮ್ಗೆ ಸ್ವಲ್ಪ ಬೇಜಾರಾಗ್ತ, ಇಷ್ಟೊಂದ್ ಮಾಡಿ ಮತ್ತೆ ವೇಸ್ಟ್ ಆಯ್ತಲ್ಲ ಅಂತ. ಒಬ್ಬೊಬ್ರಿಗೆ ಸಾಲ ಜಗ್ಗಿದ್ದವ್ರಿಗೆ ಏನತ್ತ ಸಾಯದ ಗುಣ ಇದು ಬೇಡ ಅನಸ ಅಂತ ಟೈಮ್ನಾಗ, ಇದು ತಗೊಂಡು ಏನ್ ಮಾಡ್ತಪ್ಪ ಎಲ್ಲ ಲಾಸ್ ಅಲ್ಲ, ಸಾಯದ ಗುಣ ಇಂಥವ್ ಇಡ್ಕೊಂಡು ಏನ್ ಮಾಡ್ತ ಅನಿಸ್ತದ. ಅಲ್ಲಮ್ಮ ನಂದಿನಿ, ಈಗ ನೀ ಹೇಳಿದಲ್ಲ ಆ ತರ ಒಂದು ವಿಚಾರ ಮಾಡಿಬಿಟ್ರೆ ನೀನು ವಿಚಾರ ಮಾಡಲಿ ಅಥವಾ ನಿನ್ನ ಗಂಡ ವಿಚಾರ ಮಾಡಲಿ, ಯಾರೇ ಮಾಡಿದ್ರು ಆ ಮನೆಗೆ ಎಷ್ಟು ಲಾಸ್ ಆಗ್ತದಂತ ಚಿಂತೆ ಮಾಡ್ಬೇಕಲ್ಲ. ಅಂದರೆ ಇದೆ ಇನ್ನು ಮಕ್ಕಳಿಗೋಸ್ಕರ ಮಕ್ಕ ಹಿಂದೆ ಮುಂದೆ ನೋಡಿಕೋಬೇಕಾಗ್ಲಿ ಅಷ್ಟೇ ಆಗಲಿ ಹಂಗೆ ಅನ್ಕಂತಿದ್ರೆ ಯೋಚನೆ ಮಾಡಬಾರ್ದು ಅಲ್ಲ ಅನಿಸ್ತದ್ರಿ. ಒಂದೊಂದು ಮನುಷ್ಯನಾಗಿ ಎಷ್ಟೊತ್ತಿದ್ರು ಅದಕ್ಕೆ ಏನದಲ್ಲ, ಸಾಲ ಮಾಡುವಾಗಲೇ ಯೋಚನೆ ಮಾಡಬೇಕು. ಅಷ್ಟೊಂದು ಸಾಲ ಮಾಡ್ಲಿಕ್ಕೆ ಹೋಗಬಾರ್ದು. ಈಗ ಜಾಸ್ತಿ ಖರ್ಚು ಬರುವಂತಹವು ಇರ್ತಾವಲ್ಲ, ನಿಮ್ಮ ಐಸತ್ತಿದ್ರು ಮಾಡ್ಬೇಕಲ್ಲ. ಕರೆಕ್ಟ್ ರೀ. ಒಂದು ಮೂಮೆಂಟು, ಇವಾಗ ಮೆಣಸಿನ್ಕಾಯಿ ಬಿತ್ತೀವಿ, ಬಿತ್ತಿದ ಮೇಲೆ ಬರ್ತದಂತ ಆಸೆ ಇರ್ತ, ಆಸೆ ಇದ್ಮೇಲೆ ಏನ್ ಮಾಡ್ತೀವಿ, ಬೇಸಾಬಕ್ ಬೇಸಾಬಕ್ ಅಂತ ಒಂದ್ 2 ಲಕ್ಷ ಅಲ್ಲಿ ಆತದ್ರಿ ಎಣ್ಣೆ ಅಂಗಡಿಯಾಗ. 2 ಲಕ್ಷ ಆತದ, 2.5 ಲಕ್ಷ. ಒಂದ್ 4 ಎಕರೆಗೆ 2 ಲಕ್ಷ ಆರಾಮ ಆತ, 4 ಎಕರೆ 2 ಲಕ್ಷ. ಅದೇ ಆದ್ರೇನೆ ಇನ್ನ ಅದಕ್ಕೆ ಗೊಬ್ಬರ ಗೊಬ್ಬರ ತರಬೇಕು, ಕುಂಟೆ ಅರಬೇಕು, ಕಳೆವು ತೆಗಿಬೇಕು, ಎಣ್ಣೆ ಹೊಡಿಬೇಕು. ಹೊಡೆಯವ್ರ ಕೂಲಿ ಅಲ್ಲ, ಮತ್ತೆ ಕೂಲಿ ಜಾಸ್ತಿ ಆಯ್ತಾ. ಎಲ್ಲ ಆದ್ಮೇಲೆ ಇಲ್ಲಿ ಬಳೆ ಬರ್ಲಿಲ್ಲಪ್ಪ ಅಂದ್ರೆ ಏನತ್ತ, ತಲೆ ಮೇಲೆ ಬೀಳುತ್ತ. ಅದೇನತ್ತ, 1 ವರ್ಷಕ್ಕೆ ಬಡ್ಡಿ ಕೊಂಡು ಜಾಸ್ತಿ ಆಗ್ತ, ಹಂಗಾಗಿ ಸಾಲ ವರ್ಷ ಮುಂದಿನ ಸಲ ಪೀಕ್ ಬರೋವರೆಗೂ ಹಂಗೆ ಇಟ್ಟಿರ್ತೀರಿ ಸಾಲ ಅದನ್ನ. ಮತ್ತೆ ನೀರ್ವಿಲ್ರಿ, ಕೊಡಕೇನಿರಲ್ಲ ಅಲ್ರಿ, ಅದಕ್ಕೋಸ್ಕರ ಅದ ಹಂಗೆ ಆಗಿಬಿಡ್ತ. ಒಬ್ಬೊಬ್ರದ ಹಂಗೆ ಇರ್ತದ, ಒಬ್ಬೊಬ್ರು ಮನೆ ಕಳ್ಸ್ಕೊಂಡು ಸಾಲ ಮಾಡ್ಕೊಂಡಿರ್ತಾರ, ಅದನ್ನ ತೀರ್ಸಕ್ ಆಗ್ಬೇಕಲ್ಲ. 1 ವರ್ಷ ಬಂತು, 1 ವರ್ಷ ಬೆಳೆ ಬರ್ಲಿಲ್ಲ, ಮಳೆಗಾಲ ಆಗ್ಲಿಲ್ಲ ಅಂತ ಲಾಸ್ ಆಗ್ತೀವಿ, ಹಂಗಾಗಿ ಸಾಲ ಆಗಿಬಿಡ್ತದ್ರಿ. ಈಗ ಅದ್ರ ಜೊತೆಗೆ ನೀವು ಒಂದ್ ಸ್ವಲ್ಪ ಉಳ್ಳಾಗಡ್ಡಿ ಅಂತೀವಿ ಅದನ್ನ ಹಾಕ್ಬೇಕು, ಕಾಯಿಪಲ್ಯ ಅಂತ ಹಾಕ್ಲಿಕ್ಕೆ ಬರಲ್ಲ. ಬರಲ್ ಅದು ಬೆಳೆಯಲ್ರಿ. ಏನಂದ್ರೆ ಬೋರ್ ಅನ್ನ ಆಗ್ಲಿ ಎನಿ ಟೈಮ್ ನೀರು ಇದ್ರೇನೆ ಬರ್ತಾವ್ರಿ, ನಮಗ್ ನೀರ್ ಇಲ್ರಿ. ತಿಂಗಳಿಗೆ ಒಂದ್ಸತಿ ಮಳೆ ನೀರಿಗೆ ಆಗಲ್ಲ, ಮಳೆ ಸರಿಯಾಗಿ ಬರಲ್ಲ. ಆ ಮೂಮೆಂಟ್ ಏನಿರ್ತ, ಈ ವಾರದಾಗ ಕಟ್ಟಬೇಕು ಅನ್ನೋದಿದ್ರೆ ಕಟ್ಟಬೇಕು ನೀರು. ಆ ಮಳೆ ಬರ್ತದಂತ ಏನ್ ಗ್ಯಾರಂಟಿ ಅದ, ಬರಲ್ಲ. ಅದ್ರ ಖಾಲಿ ಬಂದ್ರೆ ಮತ್ತೆ ತಿಂಗಳಿಗೆ ಒಂದ್ಸತಿ ಬರ್ತಾ ಮೆಣಸಿನ ಹತ್ರ ಐತ್ರಿ, ಐತೆ ತಿಂಗಳಿಗೆ ಒಂದ್ಸತಿ. ಅದು ಮೆಣಸಿನ ತೋಟಿಗೆ ಒಂದೇ ಹತ್ತಿಕ್ ಇಲ್ಲ, ಮತ್ತೆ ಮೆಣಸಿನ್ಕಾಯಿಗೆ ಒಂದೇ ಕಡೆ. ಇಷ್ಟು ತಾಸ ಅಂತ ಬಿಡ್ತಾರ ಹೆಂಗದು? ತಾಸ ಅಂತಿಲ್ಲರಿ, ಒಂದೂರಿಗೆ 3 ದಿನ 4 ದಿನ ಇರ್ತದ್ರಿ. ಅಷ್ಟು ಒಳಗೆ ಕಟ್ಟಿಗೆಬೇಕು, ಎಲ್ಲಾರು ಕಟ್ಟಿಗೆಬೇಕು. ಹಗಲಿರ್ಲಿ ರಾತ್ರಿ ಒಟ್ಟು ಕಟ್ಟಿಗೆಬೇಕು. ರಾತ್ರಿ ನಿದ್ದಿಲ್ರಿ, ಇನ್ನ ಅಲ್ಲೇ ಮಕ್ಕಬೇಕು. ಎಷ್ಟು ದಿನ? ನಮ್ ಹೊಲ್ದಾಗ ನೀರ್ ಬರತನ ಕಟ್ಟತನ, ಹೆಣ್ಮಕ್ಳಾಗಿ ಹೋಗ್ಬೇಕು ಮತ್ತೆ ಜೊತೆ ಗಂಡನ ಜೊತೆ. ಮತ್ತೆ ಅಂತ ಟೈಮ್ ನಮ್ಮ ಮಕ್ಕಳೆಲ್ಲ ಹೆಂಗ್ ಮಾಡ್ತೀಮ್ಮ? ಮನೇಲಿ ಬಿಟ್ಟು ಹೋಗ್ಬೇಕ್ರಿ. ಮನೆಗೆ ಯಾರನ್ನ ಇರ್ತಾರ? ಯಾರಿಲ್ರಿ ನಮ್ಮ ಮನೆಗ ಇರ್ತಾವ ಮಕ್ಕಳು ಅಷ್ಟೇ. ಸಾವ ಒಬ್ಬುಡಿಗೆ ಒಂದು ಸ್ವಲ್ಪ, ಇವಾಗ 6ನೇ ಕ್ಲಾಸ್ ರೀ ಸಾಲಿ, 12 ವರ್ಷ ಅದ. ಅವ ಹುಡುಗಿ ಇರ್ತಾಳ್ರಿ ಮನೆ ಬೆತ್ತ, ಇನ್ನ 2 ಮಕ್ಕಳನ್ನ ಕರ್ಕೊಂಡಿರ್ತಾಳ ಇರ್ತಾಳ್ರಿ. ಧೈರ್ಯ ಅದನ? ಧೈರ್ಯವ ಆಕಿನ ಇರ್ತಾಳ. ನಾವು ಹೋಗೋದ 10-11 ಗಂಟೆಗೆ ಹೋತೀವಿ ರೀ ರಾತ್ರಿ. ಇಬ್ರು ಗಂಡ ಹೇಳ್ತಿ, ಹೆಂಗ್ ಗಾಡಿ ತಗೊಂಡು ಹೋಗ್ತೀರಿ? ಗಾಡಿ ತಗೊಂಡು ಹೋಗ್ತೀವಿ. ದೂರ ಆಗ್ತದ ಮನೆ ಹೊಲ? ಸ್ವಲ್ಪ ದೂರ ಆಗ್ತದ್ರಿ, 1 ಕಿಲೋಮೀಟರ್ 2 ಕಿಲೋಮೀಟರ್ ಆಗ್ಬೋದ್ರಿ. ಇನ್ನ ಬಿಟ್ಟು ಹೋತೀವ್ರಿ, ಬಂದ್ರೆ ಸರಿನಿ ಕಟ್ಟಿಕೊಂಡು ಬರ್ತೀವಿ, ಇಲ್ಲ ಬಂದ್ರೆ ಮತ್ತೆ ವಾಪಸ್ ಬರ್ಬೇಕು. ಅಂದ್ರೆ ಟೈಮ್ ಟೇಬಲ್ ಗ್ಯಾರಂಟಿ ಇಲ್ಲ, ಮ್ಯಾಲೆ ಇರ್ತಾರಲ್ಲ ಅವರು, ಅವ್ರದ್ದು ಮುಗಿದ್ರೇನೆ ನಮ್ಮ ಅದ್ರಾಗ ಬರ್ತಾವ, ಇಲ್ಲಾಂದ್ರೆ ಬರಲ್ಲ ನೀರು. ಅವ್ರದ್ದು ಮುಗಿಬೇಕು ಮತ್ತೆ ನಾವು ಕಟ್ಟಿಬೇಕು, ಮತ್ತೆ ಇಲ್ಲಪ್ಪ ಅಂದ್ರೆ ಮತ್ತೆ ನಾಳೆ ಬೆಳಗ್ಗೆ ಬರ್ತಾವಂದ್ರೆ ಹಂಗೆ ಕಟ್ಟಿಗ್ಬೋದು. ಮತ್ತೆ ಮುಂಜಾನೆ ಹೋಗ್ಬೇಕು? ಮುಂಜಾನೆ ಒಟ್ಟ ನೀರು ಹೊಲ ಬೀಳತನ ಹೋಗ್ಬೇಕು, ಊಟ ಇಲ್ದಂಗ ನಿದ್ದಿಲ್ದಂಗ. ಈಗ ನೀ ಹೋಗಿ ಬಂದಿ, ನಾಳೆ ಮುಂಜಾನೆ ಅಕಸ್ಮಾತ್ ಬರ್ತದ ಅಂತ ಮುಂಜಾನೆ ಹೋಗಿ ನೋಡ್ಬೇಕು ನೀವು. ಮತ್ತೆ ಆಟೋಮೆಟಿಕ್ ಅಲ್ಲಿ ಇರ್ಬೇಕಿನ್ನ ಅಡಿಗೆ ಅಡಿಗೆ ಅಂದ್ರೆ ನಾ ಅದನ್ನು ಬೆಳಗ್ಗೆ ಹೋದ್ರೆ ನನ್ನ ಮನೇಲಿ ಇರ್ತಾನ್ರಿ ರಾತ್ರಿ ಪರವಾಗಿಲ್ಲ ಅಂತ. ರಾತ್ರಿ ಜೊತೆಗೆ ಇರ್ಬೇಕಂತ ಹೋತೇನ್ರಿ. ನೋಡ್ ನಂದಿನಿ, ಇಷ್ಟೆಲ್ಲ ಕಷ್ಟ ಅವ ಹೌದಿಲ್ಲ? ಕಷ್ಟ. ಮದುವೆ ಮಾಡ್ಕೊಂಡು ಬರುವಾಗ ಏನು ನಿಮ್ ಮದುವೆ ನಿಮ್ ತಂದೆ ತಾಯಿ ಮಾಡ್ಕೊಟ್ರು ಬಂದ್ಬಿಟ್ಟೆ, ಹೆಂಗಾಯ್ತದ? ನಮ್ ತಂದೆ ತಾಯಿ ಮಾಡ್ಕೊಟ್ರಿ ಬಂದ್ಬಿಟ್ಟಿ. ನೀನ್ ಕೇಳಿದ್ರೆ ನಂದಿನಿ ಮಾಡ್ಕತೇನಮ್ಮ, ಹಿಂಗ ಇಷ್ಟೇ ಅದಾವಲ್ಲ, ಹೆಂಗ ಜೀವನ ಮಾಡ್ಲಿಕ್ಕೆ ಆಗ್ತದ ನಿನ್ಗಂತ ಏನ್ರ ಕೇಳಿದ್ರಿ? ನನ್ನ ಕೇಳಲ್ರಿ, ಅವ್ರು ಮಾತಾಡೋದ ನಾನ್ ಕೇಳಿನ್ರಿ ಅಷ್ಟೇ. ಆಗ್ಲಿ ಏನ ನನ್ನ ಮಾಡಿಕೆಂತೆ ಇಲ್ಲ ಅನ್ನೋದು ಕೇಳಿಲ್ಲ ಅವರು. ಅವ್ರು ಮಾತಾಡೋದ್ ನೋಡಿ ಇಷ್ಟ ಅದ ಆಸ್ತಿ ಹಿಂಗ್ ಬೇಸಾತದ ಅಂತ. ಅವರು ಏನಂದ್ರೆ ದೊಡ್ಡವ್ರಲ್ಲ, ಅವ್ರಿಗೆ ಏನನ್ನೋದು ಗೊತ್ತಾಗ್ತ, ಅವ್ರ ಕೊಡೆಯಲ್ಲೇ ನಾವು ಮಾಡ್ಕೋಬೇಕು ಅಂತ ಮಾಡ್ಕೊಂಬಂದೆ. ಅಷ್ಟೇ. ಇಲ್ಲಿ ಬಂದ್ಮೇಲೆ ಯಾವಾಗಾದ್ರೂ ಒಂದ್ಸಲ ಬೇಜಾರಾಯ್ತಾ ನಾನು ಯಾಕಂದ್ರೆ ಮಾಡ್ಕೊಂಬಂದಿನಪ್ಪ ಇಲ್ಲ ಅಂತ? ನಂಗೇನಿಸಲ್ರಿ, ಏನಂದ್ರೆ ಜೀವ ಮೇಲೆ ನೋಡ್ಕೊಂತಾನಲ್ಲ ನಿಮ್ಮ ಮನೆಯವರು, ನಿಮ್ಮನ್ನ ಬಹಳ ಪ್ರೀತಿ ಮಾಡ್ತಾನ. ಬಹಳ ಪ್ರೀತಿ ಮಾಡ್ತಾನ, ಒಂದಿವ್ಸ ಹೊಡೆಯೋದಿಲ್ಲ, ಬಯೋದಿಲ್ಲ. ಇಷ್ಟ ಮೇಲೆ ಮಾಡ್ಕೊಂಡಾನ ಅತ್ಗ, ಅಂದ್ರೆ ನಾವು ಒಬ್ರಿಗೊಬ್ರು ನೋಡ್ಕೊಂಡಿಲ್ಲ, ಇಷ್ಟ ಮೇಲೆ ಮಾಡ್ಕೊಂಡಾನ. ಅಷ್ಟಾಗಿ ಇನ್ನ ಏನ್ ಅನ್ನಲ್ಲ, ನಾವು ಬೇಜಾರು ಅನ್ಸಲ್ಲ. ಊರಿಗೆ ಹೋಗಿ ಒಂದ್ ದಿವಸ ಅಂದ್ರೆ ಮತ್ತೆ ನಾನು ಹೋಗಲ್ಲ. ಗಂಡ ಉಪವಾಸ ಆಗ್ತಾನೆ ಮನೇಲಿ ಅಡಿಗೆ ಮಾಡಿಲ್ಲ ಅಂತ. ಅವಾಗ ಕಲ್ತಿದ್ದಾಗೆ ನಾನು ಹೋಗಿಲ್ರಿ, ಇವಾಗ ಬೇರೆ ಅಂದ್ಮೇಲೆ ಹೆಂಗ್ ಗೊತ್ತೇನ್ರಿ? ಹೋದ್ರೆ ಇಬ್ರು ಹೋಗ್ಬೇಕು, ಹೋದ್ರೆ ಅದು 1.5 ತಾಸು ಇರ್ಬೇಕಂದ್ರೆ ಆಯ್ತಲ್ಲಿ. ಹತ್ರ ಅದನ್ನ ತವ್ರ ಮನೆ ಶೇನೇಪ ಅದ್ರಿ ಮರ್ಚಟ್ಟಾಳ್ರಿ ತವ್ರ ಮೇಲೆ ಮರ್ಚಟ್ಟಾಳ್ ಗಾಡಿ ತಗೊಂಡ್ ಹೋಗ್ತೀರಿ ಹಂಗ ಗಾಡಿ ತಗೊಂಡ್ ಹೋಗ್ತೀವ್ರಿ ಸಾಯಂಕಾಲ ಅಷ್ಟೇ ಮತ್ತೆ ಬಂದ್ಬಿಡೋದು ಅಷ್ಟೇ ಸ್ವಲ್ಪ ಅವ್ರ ಮಾತಾಡ್ಸೋದು ಊಟ ಮಾಡೋದು ಬರೋದು. ನಿಮ್ಗ್ ತಂದೆ ತಾಯಿ ಇಬ್ರು ಇದಾರ? ತಂದೆ ಸತ್ತು ಹೋದ್ರಿ 3 ವರ್ಷ ಆಯ್ತು. ನಮ್ಮ ಅಮ್ಮಳ ನಮ್ಮ ಅಕ್ಕ ಇಲ್ಲೇನೆ ಇರ್ತಾಳ, ನಮ್ಮ ಅಕ್ಕನ ಗಂಡ ತಿರ್ಕೊಂಡ ಇಲ್ಲೇ ಇರ್ತಾಳ, ಆಕಿಗೆ ಒಂದ್ ಮಗಳಾಳ. ಇನ್ನ ನಾವ್ 3 ಅಕ್ಕ ತಂಗಿಯವ್ರು, ನಮ್ಮ ಅಕ್ಕನ ಕೊಟ್ಟಿದ್ರು. ಆಮೇಲೆ ಆತನು ಒಂದ್ 3 ವರ್ಷ ಒಳಗೆ ತೀರ್ಕೊಂಡ್ರಿ. ತೀರ್ಕೊಂಡ್ಮೇಲೆ ಆಕಿನು 1 ವರ್ಷ ಅಲ್ಲೇ ಇದ್ಲ್ರಿ, ಅವ್ರು ಚಲೋ ನೋಡ್ಕೊಳ್ಳಿಲ್ಲ ಅಂತ ಇಲ್ಲೇ ಇದ್ದ. ಅಲ್ಲ ನಮ್ಮ ತಮ್ಮ ಒಬ್ಬತ್ತನೆ ಸೆಕೆಂಡ್ ಇಯರ್ ಓದೇನ್ರಿ, ಫೋಟೋ ಕ್ಯಾಂಬರ್ ಗೊತ್ತಾನ. ಇಷ್ಟೇ ಲೈಫ್ ಅಂದ್ರೆ, ಲೈಫ್ ಅಂದ್ರೆ ಇಷ್ಟೇ ಅಂತ. ಜೀವನ ಅಂದ್ರೆ ಎಲ್ಲಾರ್ದು ಒಂದೊಂದರ ಪ್ರಾಬ್ಲಮ್ ಇರ್ತಾವ. ಇರೋದಿಲ್ಲ ಅಂತೇನಿಲ್ಲ, ಎಲ್ಲ ಇದ್ದವ್ರಿಗು ಒಂದ್ ರೀತಿ ಇರ್ತಾವ, ಇಲ್ಲಾರ್ದವ್ರಿಗೂ ಒಂದ್ ರೀತಿ ಇರ್ತಾವ. ತೊಂದ್ರೆ ಕಡೆ ಯಾರಿಗೆ ಇರ್ಲಾರ್ದ ಜೀವನ ಯಾರಿಗೂ ಇಲ್ಲ. ಅದರಲ್ಲಿ ಖುಷಿ ಹಚ್ಕೊಂಡು ಹೋಗೋದು ಒಂಥರ ಅಲ್ಲ. ಅಷ್ಟೇ ರೀ. ಈಗ ಮತ್ತೆ ನಮ್ಮ ಕೇಳುಗರಿಗಾಗಿ ಒಂದು ಜನಪದ ಗೀತೆಯನ್ನು ಹಾಡು, ಮತ್ತೆ ನೋಡೋಣ ಹೆಂಗ್ ಆಡ್ತೀಯ ಅಂತ. ಹೂವಂತ ಎಣ್ಣೆ ಹೂವಂತ ಎಣ್ಣೆ ನಮ್ಮೂರಿಗೆ ಬರಲಿಲ್ಲ, ಹಾಲಂತ ಎಣ್ಣೆ ಹಾಲಂತ ಎಣ್ಣೆ ನಮ್ಮನೀಗಾಕೆ ಬರಲಿಲ್ಲ. ನೀನು ಬರದೆ ಗುಡಿ ತುಂಬಲ್ಲ, ನೀನು ಬರದೆ ಮನೆ ತುಂಬಲ್ಲ, ನೀನು ಬರದೆ ಹಾಲುಕ್ಕಲ್ಲ. ಹೂವಂತ ಎಣ್ಣೆ ಹೂವಂತ ಎಣ್ಣೆ ನಮ್ಮೂರಿಗೆ ಬರಲಿಲ್ಲ. ಈಗ ನೀನು ಏನನ್ನು ಓದಿದೆ ಹೆಂಗಮ್ಮ? ಇಲ್ರಿ ಮೇಡಮ್, ನಮ್ಮವ್ರು ಓದ್ಸಿಲ್ರಿ. ಅವಾಗ ಬಡತನ ಅಲ್ರಿ ಅವ್ರಿಗೆ. ಬಡತನ ಗೌರ್ಮೆಂಟ್ ಸ್ಕೂಲ್ಗಳು ಇರ್ತಾವಲ್ಲ, ಇರ್ತಾವ್ರಿ. ನಮ್ ತಮ್ಮನ ನನ್ ತೆಂಗಿನ ಹಿಡ್ಕೋಬೇಕ್ರಿ ನಾನು. ನಮ್ಮ ಅಕ್ಕ ನಮ್ಮ ಅಮ್ಮ ಹೊಲ್ಕೋತಿದ್ರು, ಅವ್ರು ಸಣ್ಣವ್ರಿದ್ರಲ್ರಿ, ಅವ್ರನ್ನ ಹಿಡ್ಕೊಂಬಕ್ಕೆ ಆಗಿನ. ಅವಾಗ ನನಗ ಅಂದ್ರೆ ಇಷ್ಟ ಇತ್ತರಿ ಹೋಗ್ಬೇಕಂತ, ಅವ್ರು ಕಳ್ಸಿಲ್ರಿ. ಈಗ ನೋಡು ನಂದಿನಿ, ನಿಮ್ಮ ಹೊಲ ಅದ? ಹೌದ್ರಿ. ನೀನು ಒಂದ್ 2 ಆಡು ಸಾಕೋದಿರ್ಬೋದು, ಕೋಳಿ ಸಾಕೋದಿರ್ಬೋದು, ಹೌದ್ರಿ, ಈ ತರ ಎಲ್ಲ ಮಾಡ್ಬೋದಲ್ಲ. ಯಾಕೆ ಅಂದ್ರೆ ಮಾಡಲ್ರಿ, ಹೊಂಟ್ರಿಗೆಲ್ಲ ಮಾಡಕ್ ಆಗಲ್ಲ. ಅಲ್ಲ, ಕೋಳಿ ನೀವು ಹೊಲಕ್ಕೆ ಹೋದ್ರೆ ಅಲ್ಲಿ ಹಿಡ್ಕೊಂಡು ಹೋಗ್ಬೋದಲ್ಲ. ಆಡನ್ನ ನಿಮ್ ಹಿಂದೆ ಹಿಡ್ಕೊಂಡು ಹೋದ್ರೆ ಅದೇನು ಒಂದಿಷ್ಟು ತುಪ್ಪಳ ಹಾಕಿದ್ರೆ ಹೊಲ ಶೆನೆಪಿದ್ರೆ ಹೆಂಗ ನಾತ್ರಿ ದೂರ ಅಲ್ಲ, ಹಿಡ್ಕೊಂಡು ಹೋಗಕ್ ಆಗಲ್ಲ. ಏನಂದ್ರೆ ಅವಾಗ ಇದ್ದೂ ಎತ್ತುಗಳು, ಇವಾಗಿಲ್ಲರಿ. ನಾವು ಬ್ಯಾರದ ಮೇಲೆ ತಂದ್ಕೊಂಡಿಲ್ಲ, ಆಶೆ ಅದ ತಂದ್ಕೋಬೇಕು ಅನ್ನೋದು. ಈಗ ಮತ್ತೆ ಹೆಂಗೆ ನೀವು ಉಳುಮೆ ಮಾಡ್ಬೇಕಾದ್ರೆ ಮತ್ತೆ ಇನ್ನೊಬ್ರದ್ದು ಎತ್ತು ತರಬೇಕು ಅಥವಾ ಟ್ರ್ಯಾಕ್ಟರ್ ಆದ್ರೆ ನಿಮ್ದೇ ಅದ್ರ ನಮ್ದೇ ಸ್ವಂತದ್ದು. ಎತ್ತುಗಳು ಅಂದ್ರೆ ಬೇರೆ, ಕುಂಟೆ ಬೇರೆ. ಎಡಿ ಹೊಡಿಬೇಕಾದ್ರೆ ಕುಂಟಿ ಹೊಡಿಬೇಕಾದ್ರೆ ಬೇಕಾಗ್ತದ್ರಿ. ಅಂದ್ರೆ ನಾವು ಇಬ್ಬರೇ ಅಲ್ಲ, ಮಾಡಕ್ ಆಗಲ್ಲ ಅಂತ ನಾ ತಂದ್ಕೊಂಡಿಲ್ಲ. ಈಗ ನಿಮ್ಮ ಮನೆಯವ್ರದ್ದು ಟ್ರ್ಯಾಕ್ಟರ್ ಇದೆ ಅಂತ ಹೇಳಿದ್ರಿ, ಹೌದ್ರಿ. ಅವ್ರು ಈ ಖಾಲಿ ಟೈಮ್ ನೊಳಗ ಅಂದ್ರೆ ಬೇಸಿಗೆ ಅಂದ್ರೆ ಒಂದು ಎಲ್ಲ ಸ್ವಚ್ಛ ಮಾಡ್ಲಿಕ್ಕೆ, ಭೂಮಿನೆಲ್ಲ ಹರಗ್ಲಿಕ್ಕೆ ಮಾಡ್ಲಿಕ್ಕೆ ಎಲ್ಲ ಟ್ರ್ಯಾಕ್ಟರ್ ಬೇಕಾಗ್ತಿರ್ತಾರೆ. ಬಡಿಗೆ ಹೋಗ್ತಾರ ಅವ್ರು? ಓದ್ತಾದ್ರಿ, ಬಡಿಗೆ ಹೋಗ್ತಾರ. ಓದ್ತಾರ, ಕಡಿಮೆ ಅಂದ್ರೆ ಅದು ಫ್ರೀ ಇದ್ರೇನೆ ಓತಾನ, ಇಲ್ಲಪ್ಪ ಅಂದ್ರೆ ಮನೆ ಹತ್ರ ಇರ್ತಾನೆ. ಇನ್ ಇಲ್ಲಪ್ಪ ಅಂದ್ರೆ ಮನೆಯಲ್ಲಿ ಯಾವ್ದನ್ನ ಒಂದು ಕೆಲಸ ಇರೇ ಇರ್ತಾರೆ, ಫ್ರೀ ಅನ್ನಕ ಇಲ್ಲ. ಹೊಲದಲ್ಲಿ ನೀವು ಹತ್ತಿ ಹಾಕ್ತೀನಿ ಅಂತ ಹೇಳಿದೆ, ಹತ್ತಿ ಹೋದ್ರೆ ನೀವು ಜೋಳ ಹಾಕೋರು, ಹತ್ತಿ ಹೋಗ್ಲಿಲ್ಲ ಅಂದ್ರೆ ಜೋಳ ಹಾಕಲ್ಲ. ಅದು ಮಳೆ ಇಲ್ಲಪ್ಪ ಈ ಟೈಮ್ಗೆ, ಇವಾಗ 8ನೇ ತಿಂಗಳ ತನ ನೋಡ್ತೀವ್ರಿ ಲಾಸ್ಟ್ ಮೂಮೆಂಟ್. ಮಳೆ ಇಲ್ಲಪ್ಪ ಅಂದ್ರೆ ಲಾಸ್ಟ್ಗೆ ಬರ್ತದಂತ. ಅವಾಗ ಏನನ್ ಸ್ವಲ್ಪ ಸ್ವಲ್ಪ ಮಳೆ ಬಿದ್ರೇನೆ 8ನೇ ತಿಂಗಳದಾಗ ಬಿತ್ತೀವಿ ಜೋಳ. ಇಲ್ಲಪ್ಪ ಮಳೆನೆ ಇಲ್ಲ ಅಂದ್ರೆ ಏನ್ ಬಿತ್ತಲ್ರಿ, ಹಂಗೆ ಇರ್ತಾವ ಭೂಮಿ, ಹಂಗೆ ಬಿಟ್ಟು ಬಿಡ್ತೀವಿ, ಹಂಗೆ ಬಿಟ್ಟು ಬಿಡ್ತೀವಿ. ಈಗ ಜೋಳದ ಒಂದು ಇದ್ರೆ ನಿಮಗೆ ರೊಟ್ಟಿ ಮಾಡ್ಕೊಂಡು ತಿನ್ಲಿಕ್ಕೆ ಒಂದು ಅವಕಾಶ ಇರ್ತದೆ. ಈಗ ಏನು ಇಲ್ಲ, ಹೊಲದಿಂದ ಬರೀ ಮೆಣಸಿನ್ಕಾಯಿ ಹತ್ತಿ ಅಂದ್ರೆ ಎಷ್ಟು ಮೆಣಸಿನ್ಕಾಯಿ ಏನ್ ಮಾಡ್ತೀವಿ ತಿಂದು? ಸ್ವಲ್ಪ ಎಷ್ಟು ಬೇಕು ಊಟಕ್ಕೆ, ಉಪ್ಪಿನಕಾಯಿ ಎಷ್ಟು ಬೇಕು ಅಷ್ಟು ಬೇಕಾಗ್ತದೆ ಮೆಣಸಿನ್ಕಾಯಿ. ಜೋಳ ಮುಖ್ಯವಾಗಿ ಬೇಕಾಗ್ತದೆ, ಒಂದಿಷ್ಟು ಕಾಳುಗಳು ಏನಾದ್ರು ಬೆಳ್ಕೊಂಡ್ರೆ ಅವ್ನ ತಿನ್ಲಿಕ್ಕೆ ಬರ್ತದೆ. ಸ್ವಲ್ಪ ಸ್ವಲ್ಪ ಆತರ ಬೆಳ್ಕೋಬಹುದಲ್ಲ, ಕಾಳುಗಳು, ಮಡಿಕೆ ಕಾಳು, ಹೆಸರು ಕಾಳು. ಹೌದ್ರಿ, 3 ತಿಂಗಳ ಹೆಸರು ಕಾಳು 3 ತಿಂಗಳದಾಗ ಬಂದ್ಬಿಡ್ತಾವ. ನೀರ್ ಇರ್ಬೇಕಲ್ರಿ, ನೀರ್ ಬೇಕೇ ಬೇಕು, ನೀರ್ ಬೇಕು. ನೀರ್ ಇಲ್ಲ ಅಂದ್ರೆ ನಡಲ್ರಿ ವಾಣಿಜ್ಯ ಬೆಳೆಗಳು ಅಂತ ಹೇಳ್ತೀವಿ ನಾವು. ಹೌದ್ರಿ, ಬರೀ ಹತ್ತಿ ಮೆಣಸಿನ್ಕಾಯಿ ಎರಡ್ ಮೇಲೆ ಡಿಪೆಂಡ್ ಇದ್ ಬಿಟ್ರಿ ನೀವು, ಬಿಟ್ರಿ ಬೇರೆ ಹಾಕಲ್ ನೀವು. ನೀರಿಲ್ಲ ಅಂತ ಅಂದ್ರೆ ಮಳೆನ ಇವಾಗ 7ನೇ ತಿಂಗಳ 8ನೇ ತಿಂಗಳ ತನ ನೋಡ್ತೀವ್ರಿ, ಮಳೆನೇ ಇಲ್ಲ ಅಂದ್ರೆ ಆಮೇಲೆ ಬಂತಪ್ಪ ಮಳೆ ಅಂದ್ರೆ ಅವಾಗ ಜೋಳ ಬಿತ್ತೀವ್ರಿ, ಇಲ್ಲಪ್ಪ ಬರ್ಲಿಲ್ಲ ಅಂದ್ರೆ ನಡಲ್ಲ. ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಅಷ್ಟೇ ಜೋಳ ಬಿತ್ತಿರ್ ನೀವು, ಅಷ್ಟೇ. ಇಲ್ಲಾಂದ್ರೆ ಜೋಳ ಬಿತ್ತಲ್ ನೀವು ಬಿತ್ತಲ್ರಿ, ಹತ್ತಿ ಜಾಸ್ತಿ ಮೆಣಸಿನ್ಕಾಯಿ. ಈ 6ನೇ ತಿಂಗಳದಾಗ ಬಂದ್ರೆ ರೀ ಇನ್ನ ಹತ್ತಿ ಇಡ್ತೀವ್ರಿ, ಹತ್ತಿ ಮೆಣಸಿನ್ಕಾಯಿ ಅಷ್ಟೇ ಜಾಸ್ತಿ ಆ ಕಡೆ ಬರೋದು. ಯಾಕೆ ಬೇರೆ ಬೇರೆ ಬೆಳೆಗಳಿಗೆ ಹೋಗಂಗಿಲ್ಲ ಅವ್ರು, ಬರೀ ಅದನ್ನೇ ಬೆಳಿತಾರಲ್ಲ. ಭೂಮಿ ಅಂದ್ರೆ ಅದು ಒಂಥರ ಬರ್ಡ್ ಆದಂಗಾಗ್ತದ, ನೀವು ಅದನ್ನೇ ಬೆಳೆದು ಬೆಳೆದು ಬೆಳೆದು. ಅದೇನ್ ಕರೆಕ್ಟ್ ರೀ, ಏನಂದ್ರೆ ಇದು ಖರ್ಚಾದ್ರ ಚಿಂತಿಲ್ಲ, ಅಮೌಂಟ್ ಸ್ವಲ್ಪ ರೊಕ್ಕ ಜಾಸ್ತಿ ಬರ್ತಾವ ಅಂತ ಆಸೆ ಹೊಂದ್ರಿ. ಅಂದ್ರೆ ನಮ್ ಜೀವನಕ್ಕೆ 1 ವರ್ಷ ಪೂರ್ತಿ ನಡೀತದ ನಡೀತದ ಅಂತ ಅಷ್ಟ್ರಿ. ಜೋಳ ಅಂದ್ರೆ ಈ ಟೈಮ್ನಾಗ ಯಾರು ಕೇಳಲ್ರಿ ಅಷ್ಟೊಂದು? ಕೇಳೋ ಪ್ರಶ್ನೆ ಇಲ್ಲಮ್ಮ. ಜೋಳ ಆದ್ರೆ ನಿಮ್ ಮನೆಗೆ ನೀವು 5 ಮಂದಿ ಇದ್ದೀರಿ, ನೀವು 3 ಮಕ್ಕಳು, ನೀವು ಇಬ್ರು ಗಂಡ ಹೆಂಡತಿ ಅಂದ್ರೆ ಒಂದ್ ವರ್ಷಕ್ಕೆ ಪೂರ್ತಿ ಆಗ್ತಾವಿಲ್ಲ? ಒಂದ್ ಸ್ವಲ್ಪ ಆತಾವ್ರಿ. ಹೌದಾ? ಇಲ್ಲ ಆತಾವ. ಮತ್ತೆ ಕಾಳುಗಳು ಸ್ವಲ್ಪ ಸ್ವಲ್ಪ ಬಿತ್ತಿದ್ರೆ ನಡುವ ಅಂದ್ರೆ ಏನ್ ಮಾಡ್ತೀವಿ ನಾವು? ಜೋಳ ಜೋಡಿಗೆ ಇದನ್ನ ಹಾಕ್ತಾರಲ್ಲ, ಕಾಳುಗಳನ್ನು ಜೋಡಿ ಸೇರಿಸಿ ಹಾಕ್ತಾರೆ, ಸಮಗ್ರ ಬೆಳೆ ಅಂತಾರ ಅದಕ್ಕ. ಹಂಗ ಮಾಡಿದ್ರೆ ನಿಮ್ಗೊಂದ್ ಸ್ವಲ್ಪ ಅವಕಾಶ ಆಗ್ತದಲ್ಲ. ಬಿತ್ತವ್ರ ಬಿತ್ತಾರ್ರಿ ಅಂದ್ರೆ ಪೂರ್ತಿ ಕಡಿಮೆ ರೀ ಅದು. ಅದಿಮ್ಮೆ ಮೆಣಸಿನ್ಕಾಯಿ ತೋಟ ಜಿಗ್ಗಿ ನೋಡ್ರಿ, ಅದೇ ಜಾಸ್ತಿ. ಜೋಳ ಇಲ್ಲ, ಬೇರೆವ ಅಷ್ಟೊಂದ್ ಏನ್ ಬಿತ್ತಲ್ಲ. ಇನ್ನ ಕಾಯಿಪಲ್ಲೆ ಹಾಕಿ ಅಂತಾರ್ರಿ. ಕಾಯಿಪಲ್ಲೆ ಸ್ವಲ್ಪ ಸ್ವಲ್ಪ ಮನೆಗೆ ಮನೆಗೆ ಹೇಳಿದ್ರು ಮನೆ ಪೂರ್ತಿ. ಈಗ ಮನೆ ಪೂರ್ತಿ ಏನಾದ್ರೆ ನಿಮ್ ಜೀವನಕ್ಕೆ ಆಗ್ತದ್ರಿ. ಜೋಳಕಾಯಿ ಆಗ್ಲಿ, ಬೆಂಡೆಕಾಯಿ, ಹಾಗಲಕಾಯಿ, ಚೌತೆಕಾಯಿ ಅಂತ ಸ್ವಲ್ಪ ಸ್ವಲ್ಪ ಹಾಕಿ ಅಂತಾರ್ರಿ ಹೊಲ್ದಾಗ. ನೀವು ಹಾಕಲ್ಲ? ಹಾಕ್ತೀರಿ. ಹಾಕ್ತೀರಿ? ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ಒಂದು ಒಂದಿಷ್ಟು ನೀವು ಜೋಳದೊಳಗೆ ಅವ್ನ ಸೇರಿಸಿ ಬಿತ್ತಿದ್ರೆ ಒಂದಿಷ್ಟು ಎಷ್ಟೋ ಹೆಲ್ಪ್ ಆಗ್ತದೆ. ಹೌದ್ರಿ. ಕಾಳುಗಳು ಇರ್ಬೋದು, ಕಾಯಿಪಲ್ಲೆಗಳು, ಇದು ಬೆಂಡಿಕಾಯಿ ಬೀಜ ಸೇರಿ ಸೇರಿಸಿ ಹಾಕ್ತಾರ ಅದ್ರೊಳಗ. ಚವಳಿಕಾಯಿ ಬೀಜ ಸೇರಿಸಿ ಬಿತ್ತಾರ ಜೋಳದೊಳಗೇನೆ? ಇಲ್ರಿ, ಅದು ಎಲ್ಲಾನ ಗ್ಯಾಪ್ ಆಗಿರ್ತಾವಲ್ರಿ, ದೂರ ದೂರ ಗಿಡ ಇರ್ತಾವಲ್ಲ ಅಂತದಲ್ಲಿ ಹಾಕ್ತಿವ್ರಿ ಕಾಯಿಪಲ್ಲೆ ಅಂತೆಲ್ಲ. ಸರಿಯಾಗಿ ನಾಟಿಗೆ ನಾಟಿ ಹಾಕ್ತಿವ್ರಿ, ಹಂಗ ಹಾಕ್ಯಂತೇವ್ರಿ. ಅಂದ್ರೆ ಮನೆ ಪೂರ್ತಿ ಆಗ್ಲಿ, ಹೆಚ್ಚಿಗೆ ಆದ್ರೆ ಬೇರೆಯವ್ರು ಕೊಡಕ್ ಬರ್ತಾರೆ, ಹಾಕ್ಯಂತಾರ ಕಾಯಿಪಲ್ಲೆ. ನಿಮ್ ಮನೆಯವ್ರು ಓದ್ಯಾರ? ಹೆಂಗ ಓದ್ಯಾರಿ? 6ನೇ ಕ್ಲಾಸ್ ತಾನ. 6ನೇ ಕ್ಲಾಸ್ ಓದ್ ಸಹಿ ಮಾಡ್ಲಿಕ್ಕೆ ಬರ್ತದ ಕಡೆ? ಬರ್ತದ್ರಿ. ಈಗ ಮತ್ತೆ ಬೆಳೆಗಳು ಹಾಕಿರ್ತಾರಲ್ಲ ನೀವು, ಇನ್ಶೂರೆನ್ಸ್ ಮಾಡಿಸ್ಬೇಕು ಅದೆಲ್ಲ ಹೇಳ್ತಾರ, ಏನ್ ಹೇಳ್ತಿರ್ತಾರ? ದುಡ್ಡು ಕಟ್ಟಬೇಕು ಅಂದ್ರೆ ಏನಾದ್ರು ಬೆಳೆ ಹಾಳಾದ್ರೆ ಮುಂದೆ ನಿಮಗೆ ಇದು ಅಮೌಂಟ್ ಬರ್ತದೆ, ಹಿಂಗೆಲ್ಲ ಹೇಳ್ತಿರ್ತಾರ ಹಳ್ಳಿಯೊಳಗೆಲ್ಲ, ಗ್ರಾಮ ಪಂಚಾಯತಿ ಒಳಗೆಲ್ಲ ಕೇಳಿರಿ. ಅದನ್ನ ಕೇಳಿವ್ರಿ. ನೀವ್ ಯಾವತ್ತಾದ್ರೂ ಮಾಡಿಸಿರಾ ನಿಮ್ ಬೆಳೆಗಳಿಗೆ ಇನ್ಶೂರೆನ್ಸ್ ಮಾಡಿಸೋದು? ಅಥವಾ ಬೆಳೆಗಳು ಹೋದಾಗ ಎಲ್ಲಿ ಬೀಜ ತಂದಿರ್ತೀರಿ, ಅದ್ರ ರಸೀಪ್ ತಂದಿಟ್ಕೊಂಡಿರ್ಬೇಕು, ಇವೆಲ್ಲ ಮಾಡ್ತೀರಾ? ಇಲ್ಲ ಮಾಡ್ತವ್ರಿ. ಅಂದ್ರೆ ಬೀಜ ತಂದಿದ್ದು ಅವೆಲ್ಲ ಇಡ್ಕೊಂಡ್ರೆ ಮತ್ತೆ ವೇಸ್ಟ್ ರೀ. ಅವರು ಬೀಜ ವಾಪಸ್ ಕೊಟ್ರೆ ಏನ್ ದುಡ್ಡು ಕೊಡಲ್ಲ, ಬೀಜ ವಾಪಸ್ ಕೊಡೋದಲ್ಲ. ಈಗ ಬೀಜ ತಗೊಂಬಂದ್ರಿ, ಹೌದ್ರಿ, ಅದಕ್ಕೆ ನೀವ್ ಇಷ್ಟು ಕೊಟ್ಟಿರಂತ ಒಂದು ರಸೀಪ್ಟ್ ಕೊಡ್ತಾರೆ, ಅದನ್ನ ನೀವು ತಗೊಂಬಂದ್ ಇಟ್ಕೊಂಡಿರ್ಬೇಕು. ಬೆಳೆ ಸರಿಯಾಗಿ ಬರ್ಲಿಲ್ಲ, ಅದೇನೋ ಸರಿಯಾಗಿ ನಾಟಿ ಕೂಡ್ಲಿಲ್ಲ, ಮೊಳಕೆ ಒಡಿಲಿಲ್ಲ, ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನೀವು ಅವರಿಗೆ ಹೇಳ್ಬೋದು, ಇದು ನಮಗೆ ಸರಿಯಾಗಿ ಬೆಳೆ ಬಂದಿಲ್ಲ, ನೀವು ಮತ್ತೆ ಸರಿ ಕೊಟ್ಟಿಲ್ಲ ಅಂತ ನೀವು ಕಂಪ್ಲೇಂಟ್ ಮಾಡ್ಬೋದು. ಅವಾಗ ರಸೀದಿ ಇಟ್ಕೊಂಡಿರ್ಬೇಕಂದ್ರೆ ಇರ್ತಾವ್ರಿ, ಇದ್ರೆ ಮತ್ತೆ ಹಿಂಗಾಗ್ಯದಂದ್ರೆ ಮಾಮೂಲಿ ಅಲ್ಲಿಲ್ಲ ಆಗಿರ್ತಾವಲ್ಲ, ನಿಮ್ದೊಂದೇ ಅಲ್ಲ ಅಂತಾರ. ಹಂಗನ್ಬಿಡ್ತಾರ? ಹಂಗಂತಾರ. ಏನಂದ್ರೆ ನೀವು ಒಂದೇ ಅಲ್ಲ ತಗೊಂಡಿದ್ದೆ, ಎಲ್ಲಾರು ತಗೊಂಡಾರಲ್ಲ. ಮತ್ತೆ ಒಂದ್ ವರ್ಷ ರೀ ನಾವು ಬೀಜ ಇಟ್ಟಿದ್ವಿ, ಅವು ಬೀಜ ಬೇಯಿಸಿದ್ದಿಲ್ರಿ, ಅವನ್ ಬೇಯಿಸಾವ ತಗಾರ ಅಂತ ಹೇಳಿದ್ರಿ. ಇಟ್ಟಿವಿ, ಅವು ಏನ್ ಬಳೆ ಬರ್ಲಿಲ್ರಿ, ಬರ್ಲಿಲ್ಲ. ಡಬಲ್ ಇಟ್ಟಿವಿ ಮತ್ತೆ ಬೀಜ, ಅವು ಕೆಡಿಸ್ಕೇಸಿ. ಒಂದ್ಸಲ ಹೋಯ್ತು ಸರಿಗೆ ಬರ್ಲಿಲ್ಲ ಅಂತ ಮತ್ತೊಂದ್ಸಲ ಮತ್ತೊಂದ್ಸತಿ ಹಾಕಿದಿವ್ರಿ. ಮತ್ತೆ ಹಾಕಿದ ಮೇಲೆ ಅವಾಗ ಸ್ವಲ್ಪ ಬೇಸ್ ಬಂತ್ರಿ, ಅವ್ ಬೀಜ ಪಟ್ಟಿರ್ತಾವ್ರಿ. ಅಂದ್ರೆ ಯಾವ ಹೆಂಗಿರ್ತಾವ್ ಗೊತ್ತಿಲ್ಲ, ನಾವ್ ಇಟ್ಟ ಮೇಲೆ ಅರ್ಥ ಆಗ್ತಲ್ಲ. ಹೊಲ ಅಂದ್ರೆ ಸ್ವಲ್ಪ ಕಷ್ಟ, ದುಡಿಯೋದು ಒಂದೇ ಅಲ್ಲ, ದುಡಿದ್ರು ಬೆಳೆ ಬರೋದು ಕಷ್ಟ, ಮಳೆ ಸರಿಯಾಗಿ ಬರಲ್ಲ, ಇವೆಲ್ಲ ತೊಂದ್ರೆ ನಿನಗ್ ಗೊತ್ತಾಗಿದೆ. ನಿನಗೆ ಏನು 2 ಹೆಣ್ಮಕ್ಳು, ಒಂದ್ ಗಂಡ ಗಂಡ್ಮಗ ಅದ ಅಂತ ಹೇಳಿದೆ. ಈಗ ನಿನ್ ಮಕ್ಕಳನ್ನ ನೀವ್ ಓದಿಸ್ಬೇಕಂತ ಏನ್ರ ಚಿಂತೆ ಮಾಡಿದೆ? ಇಲ್ಲ. ಆಯ್ತ್ರಿ, ಕಳಿಸ್ತದೆ ಇಲ್ಲ ಸಾಲಿಗೆ? ಓದ್ತಾರ್ರಿ. ಸರಿಯಾಗಿ ಕಳಿಸ್ಬೇಕು ನೀನು. ಓದ್ತಾರ್ರಿ ಅವ್ರ ಮನ್ಯಾಗ ಬಂದು ಓದ್ತಾರೋ, ಓದಿದ್ರು ಬರದ್ರು, ಏನ್ ಮಾಡಿದ್ರು ಅಂತ ಒಂಚೂರು ನೋಡ್ತಿದೆ? ಇಲ್ಲ. ನೋಡ್ತೀವ್ರಿ. ನೋಡ್ತಿದೆ ನಿಮ್ ಮನೆಯವ್ರು ನೋಡ್ಬೇಕು ಅದನ್ನ. ನಿನ್ನ ಓದಿಲ್ಲ ಅಂದ್ರೆ ನಿಂಗೆ ಗೊತ್ತಾಗ? ಇಲ್ಲ, ಓದಿಲ್ಲ ಅಂದ್ರೆ ಮತ್ತೆ ಅವ್ನ ಕುಂದಿರ್ಸ್ತೀನ. ಕುಂದಿರ್ಸ್ತಿದೆ, ಕೂಡಿಸ್ಬೇಕು. ಮುಂದೆ ಅವರು ವಿದ್ಯಾವಂತರಾಗ್ಬೇಕಲ್ಲ? ಹೌದೌದ್ರಿ. ನಾವೇ ಕಷ್ಟಪಟ್ಟಿದ್ದಲ್ಲ ಅಂತ ಆಗಿಲ್ಲ ಅಂತ. ಮತ್ತೆ ಅವ್ರು ನೀನು ಒಬ್ಬರು ಮಕ್ಕಳನ್ನ ಎತ್ಕೊಳ್ಳಿಕ್ಕೆ ಕೂಡಿಸಿದಲ್ಲ ಈಗ ಒಬ್ಬ 6ನೇ ಕ್ಲಾಸ್ ಓದಕ್ಕಿನ್ನ ನೀನು ಮನೆಯಾಗ ನೋಡ್ಕೋತಾ ಅಂದ್ರೆ ಸಾಲಿಗೆ ಕಳ್ಸದ್ ಬಿಡಿಸ್ಬಾರ್ದು ಮತ್ತೆ? ಇಲ್ರಿ ಇಲ್ರಿ, ಕಳಿಸ್ರಿ. ಸಾಲಿಗೆ ಕಳ್ಸ್ಬೇಕಲ್ಲ, ಅವರು ಬುಕ್ ಕೊಡ್ತಾರ, ಯೂನಿಫಾರ್ಮ್ ಕೊಡ್ತಾರ, ಊಟ ಕೊಡ್ತಾರ, ಏನೇನೋ ಕೊಡ್ತಾರ, ಏನನ ಕೊಡ್ಲಿ ಹೊಟ್ಟಿದಲ್ಲ. ಹುಷಾರ್ ಆಳ್ರಿ. ಅಂಗಡಿ ಐತಿರಿ ಸಣ್ಣದು? ಯಾರ್ದು? ನಮ್ದು ಅಂಗಡಿ ಬೇರೆ ಇಟ್ಟಿದೆ. ಕಿರಾಣ ಅಂಗಡಿ, ಸಕ್ಕರೆ ಸಾಬಾನ ಅವು ಮಾರ್ತು ಸಣ್ಣ ಸಣ್ಣವು. ನಮ್ಮ ಅತ್ತೆ ಇಟ್ಟೋಗ್ಯಾಳ್ರಿ ಇವಾಗ, ಇದನ್ನ ಹಂಗೆ ನಡೆಸ್ಯಾನ. ಇನ್ನ ಹುಡುಗಿರ್ತಾಳ್ರಿ, ಮಗಳು ಕೊಡ್ತಾಳ? ಅಕ್ಕಿನ ಕೈ ಮೇಲೆ ಬಿಟ್ಟಿರಿ. ಇವಾಗ ಬಿಟ್ಟು 3-4 ವರ್ಷ ಆಯ್ತ್ರಿ ಅಕ್ಕಿನ ಕೈ ಮೇಲೆ. ಒಂದ್ 500-1,000 ಆಗ್ಲಿ ಎಲ್ಲ ಇಕ್ ಮತ್ತೆ ಆದ್ರೆ ಅಕ್ಕಿನೇ ಬಿಡ್ತು. ನಾವ್ ಮೆದ್ದಣ ಎಲ್ಲಿಗೆ ಹೋಗ್ಬೇಕಂದ್ರೆ, ರಾಯಚೂರಿಗೆ ಬಂದ್ರೆ ಆಗ್ಲಿ, ಊರಿಗೆ ಹೋದ್ರೆ ಅಕ್ಕಿನೇ ಬಿಡ್ತು, ಅಕ್ಕಿನೇ ಮಾರ್ತಾವ್ರ. ಈಗ ಸಾಮಾನ್ ಎಲ್ಲ ಮುಗಿದ್ ಹೋಗ್ಯದ ಅಂತ ಅಕ್ಕಿನ ಹೇಳ್ತಾಳೋ? ನೀವೇ ನೋಡ್ ತಂದಿಡ್ತೀರ? ಇಲ್ರಿ, ಹೇಳ್ತಾರೆ ಇವಿಲ್ಲ ಇವಿಲ್ಲ ಅಂತ ಹೇಳ್ತಾಳ. ಅಂದ್ರೆ ರಾತ್ರಿ ನಾವು ಕಂಪಲ್ಸರಿ ಸಾಲಿದ್ದಾಗ 5 ವಾರ ಅಂದ ಅಕ್ಕಿಂದು, 5 ವಾರ ಶನಿವಾರ ಏನ ದಿವಸ ಅಂದ್ರೆ ನಾನು ಹೊಲ್ಕೋತೀನಿ ಮೆದ್ದಣ್ಣ ಬಂದಿರ್ತ. ರಾತ್ರಿ ಕಂಪಲ್ಸರಿ ನಾವು ತೆಗಿಬೇಕು ಅಂಗಡಿ, ಮನೆ ಹತ್ರ ಅದ